ನಮ್ಮದು ಒಂದು 15 ಎಕರೆ ಸಹ ಐತೆ ಸರ್. ನಮ್ಮ ತಮ್ಮನದು ನಂದು ಭಾಗ ಮಾಡ್ಕೊಂಡಿದ್ವಿ. ಒಂದು 7-8 ಎಕರೆ ಬಂದೈತೆ ಸರ್ ಒಬ್ಬೊಬ್ಬರಿಗೆ. ಎಲ್ಲ ನೀರಾವರಿ ಮಾಡಿದ್ರೆ ಬೆತ್ತಲ ಜಮೀನು ಇದೆಯಾ? ಇಲ್ಲ ಸರ್, ಎಲ್ಲ ನೀರಾವರಿ. ಒಂದು 2 ಎಕರೆ ಮಾತ್ರ ಹೂವು ರೇಷ್ಮೆ ಹಾಕಿದ್ವಿ, ದಾಳಿಂಬ್ರೆ ಹಾಕಿದ್ವಿ. ದಾಳಿಂಬ್ರೆ ರೋಗ ಜಾಸ್ತಿ ಆಯ್ತಂತ ತೆಗೆದ್ವಿ, ತೆಗೆದು ಈಗ ರೇಷ್ಮೆ ಹಾಕಿದ್ವಿ. ಅದ್ರಾಗ ಸ್ವಲ್ಪ ಒಂದು 1/2 ಎಕರೆ 1 ಎಕರೆ ಅಷ್ಟು ಅಲ್ಲೆಲ್ಲೇ ಸೇವಂತಿಗೆ ಹೂವು ಇಂಥವು ಮಡಿಕೆಂತಲೂ ಬರ್ತಿರ್ತೀವಿ. ಹೂವಿನ ಗಿಡದಾಗ ಡೈಲಿ ವರ್ಕೌಟ್ ಆಗ್ತಿರುತ್ತೆ. ಅದು ಕೆಲವು ಮಳೆ ಜಾಸ್ತಿ ಆಗಿ ಮೊನ್ನೆ ಮಳೆ ಜಾಸ್ತಿ ಆಗಿ ಹೋಗುತ್ತೆ, ತಿರುಗ ಒಂದು ಬೀಡ್ನ ಬರುತ್ತೆ, ಅದು ಹೋಗಿದ್ದು ಲಾಸ್ ಇದ್ರ ಬರುತ್ತೆ ಅಷ್ಟು ಸರ್. ಅದ್ರಾಗ ಏನು ಜಾಸ್ತಿ ಒಂದ್ರಾಗ ಹೋಗುತ್ತೆ ಒಂದ್ರಾಗ ಬರುತ್ತೆ, ಅದು ಮಾಮೂಲು. ರೈತರು ಅದ್ರಾಗೆ ಮಾಡೋದು, ನಾವೆಲ್ಲ ಏನು ಚಿಂತೆ ಮಾಡ್ಕೊಂಬಲ್ಲ. ಒಟ್ಟಿಗೆ ಹೋಗುತ್ತೆ ಬರುತ್ತೆ, ಹಂಗಂತ ಮಾಡ್ತಲೇ ಇರ್ತೀವಿ. ಈ ಅಡಿಕೆ ತೆಂಗು ಹಾಕಿ ಎಷ್ಟು ವರ್ಷ ಆಯಿತು? ಅಡಿಕೆ ತೆಂಗು ಹಾಕಿ ಈಗ ನಾವು ಹಾಕಿ ಒಂದು ಹೆಚ್ಚಿಗೆ ಒಂದು 10 ವರ್ಷ ಆಗೈತೆ. ತೆಂಗಲ್ಲಿ ಹಾಕಿ ನಮ್ಮ ತಾತಾರು ಇದ್ದಾಗಲೂ ಹಾಕಿದ್ರು, ನಮ್ಮ ಅಪ್ಪರು ಹಾಕಿದ್ರು, ನಾವು ಸ್ವಲ್ಪ ಹಾಕಿದ್ವಿ. ಹಿಂಗೆ ಚೆನ್ನಾಗಿ ಇಳುವರಿ ಬರ್ತಾ ಇದೆಯಾ? ಹ್ಞೂ, ಒಂದು 2-3 ವರ್ಷ ಮಳೆ ಇಲ್ದಂಗೆ ಆಯ್ತಲ್ಲ ಸರ್, ಡೌನ್ ಆಗಿತ್ತು. ಈಗ ಮಳೆ ಬಂದ ಮೇಲೆ ಸ್ವಲ್ಪ ಚೆನ್ನಾಗಿ ಗೊಬ್ಬರ ಇವೆಲ್ಲ ಕೊಟ್ಟು ತಾಕತ್ತು ಮಾಡ್ಕೊಂಡಿದ್ವಿ. ಅವು ಮಳೆ ಇಲ್ಲದಾಗ ನಾವು ಗೊಬ್ಬರ ಪೊಬ್ಬರ ಕೊಡ್ತಿರಲ್ಲ, ಮಳೆ ಇಲ್ಲದಕ್ಕೆ ಗೊಬ್ಬರ ಕೊಟ್ಟರೆ ಈಟ್ ಜಾಸ್ತಿ ಆಗಿ ಮರ ವೀಕ್ ಆಗುತ್ತಂತ ಸುಮ್ಮನೆ ಗೇಮೆ ಮಾಡ್ಕೊಂಡು ನೀರು ಡ್ರಿಪ್ ನೀರು ಇಕ್ಕೊಂಡು ವ್ಯವಸಾಯ ಮಾಡ್ತಾ ಇದ್ವಿ. ಹಾಗಿದ್ರೆ ನೀರೆಲ್ಲ ಈಗ ಚೆನ್ನಾಗಿ ಆಗ್ತಾ ಇದೆಯಾ? ಹ್ಞೂ, ಈಗೆಲ್ಲ ನೀರಾಗುತ್ತೆ ಸರ್, ಈಗ ಎಲ್ಲ ನೀರೆಲ್ಲ ಮಸ್ತಾಗುತ್ತೆ. ಆವಾಗಲೂ ನೀರು ನಮ್ಮದೆಲ್ಲ ಕೆಲವು ನೀರು ಇಲ್ಲದಂಗೆ ಪೂರ ಹೋಗೋದು ಹೋದವು. ನಾವು ಬೋರ್ ಪಾರ್ ದಪ್ಪನ ಹಾಕ್ಕೊಂಡು ನೈಟು ಆಗಲು ಹೋಗಿ ಇಕ್ಕೊಂಡು ಉಳಿಸ್ಕೊಂಡಿವಿ ನಮ್ಮ ಹೊಲ ಮರಗಳು. ಉಳಿಸ್ಕೊಂಬೋತಿ ಈಗ ಸ್ವಲ್ಪ ಹಂಗೆ ಅದ್ರಾಗ ಇದಾಗೈತೆ. ಈಗ ಡ್ಯಾಮ್ನಾಗ ನೀರು ಇರೋದ್ರಿಂದ ಅನುಕೂಲ ಆಗ್ತಾ ಇದೆಯಾ? ಹ್ಞೂ, ಡ್ಯಾಮ್ನಾಗ ನೀರು ಇದ್ರೆ ಬೋರ್ನಾಗೆ ಬೇಕಾದಷ್ಟು ನೀರಾಗುತ್ತೆ. ನಮ್ಮ ಬೇಸಿಗೆ ಕಾಲದಾಗೆಲ್ಲ ಒಂದು 7-8 ಬೋರ್ ಓಡ್ತಿತ್ತು, ಈಗ ಒಂದು 2 ಬೋರ್ ಮಾತ್ರ ಓಡ್ತೈತೆ. ಎಲ್ಲ ನಿಲ್ಸಿದ್ವಿ, ಇವೆರಡೇ ಸಾಕಾಗುತ್ತೆ. ಆವಾಗ ಅಷ್ಟೊಂದು ಬೋರ್ನಾಗೂ ಸಾಕಾಗ್ತಿರಲ್ಲ, ಎಲ್ಲ ಒಂದೊಂದು ಇಟ್ಟು ಒಂದೊಂದು ಇಂಚು ಬರೋದು. ಈಗ ಒಂದ್ರಾಗೆ ಒಳ ಓಟನು ಆಗೋವಷ್ಟು ನೀರು ಪೋರ್ಸ್ ಬರ್ತಿರುತ್ತೆ. ಹಂಗಾಗಿ ಓಸ್ ಬೋರಿನ ಯಾಕೆ ರನ್ನಿಂಗ್ ಅಂತ ನಾಳೆ ನಿಲ್ಲಿಸಿದ್ವಿ, ಒಂದೆರಡು ಓಡಿಸ್ತಾ ಇದ್ವಿ. ಈಗ ತೆಂಗು ಎಷ್ಟು ಸಸಿ ಇದಾವೆ? ತೆಂಗು ನಮ್ಮ ಒಂದು 300-350 ಮರ ಬರುತ್ತೆ ಸರ್. ಹ್ಞೂ, ಎಲ್ಲ ದೊಡ್ಡ ಮರಗಳು. ವರ್ಷದಲ್ಲಿ ಎಷ್ಟು ಬೀಡ್ ಬರುತ್ತೆ ಕಾಯಿ? ಒಂದು 4 ಬೀಡ್ ಕಡಿಬೋದು ಸರ್. 4 ಬೀಡ್. ಹ್ಞೂ, ಕಾಯೆಲ್ಲ ಎಲ್ಲಿ ಮಾರಾಟ ಮಾಡ್ತೀರಾ? ಇಲ್ಲೇ ಬರ್ತಾರೆ ಸರ್, ತಗೊಂಡು ಹೋಗ್ತಾರೆ. ಕಡ್ದು ಹಾಕ್ಯಂತೀವಿ ಮನೆಗೆ, ವ್ಯಾಪಾರ ಮಾಡೋರು ವ್ಯಾಪಾರಗಾರರು ಬಂದು ತಗೊಂಡು ಹೋಗ್ತಾರೆ. ಅದರಿಂದ ಏನು ಸಮಸ್ಯೆ ಇಲ್ಲ. ಕಡ್ದು ಅಲ್ಲಿ ಹಾಕ್ಬಿಡ್ತೀವಿ, ಇಲ್ಲ ಹಂಗೆ ತೋಟ ಬೇಕಾದ್ರೆ ಕೊಡ್ಬೋದು. ಗುತ್ತಿಗೆ ತಗೊಂಬೋರು ವ್ಯಾಪಾರಗಾರರು ಗುತ್ತಿಗೆಯನ್ನು ತಗೊಂತಾರೆ. ಕಡ್ದು ನಾವೆಲ್ಲ ಸ್ವಂತ ಕಡ್ಕೊಂಬಂದು ಅಲ್ಲಿ ಹಾಕ್ಯಂತೀವಿ ಮನೆತಾಗೆ, ಬಂದು ವ್ಯಾಪಾರಗಾರರು ಬಂದು ವ್ಯಾಪಾರ ಮಾಡಿ ತಗೊಂಡು ಹೋಗ್ತಾರೆ. ಏನು ರೇಟ್ ಇದೆ ಕಾಯಿ? ಈಗ 12-13 ಆಯ್ತು. ನೀವೇನು ಕೊಬ್ಬರಿ ಮಾಡಿ ಮಾರಾಟ ಮಾಡಲ್ಲ? ಇಲ್ಲ, ಈಗ ಕೊಬ್ಬರಿ ಮಾಡ್ತಿಲ್ಲ, ಎಲ್ಲ ಅವಾಗಲು ಕೊಟ್ಬಿಡ್ತೀವಿ. ನಾವು ಹಾಕ್ಯಂಬಕ್ಕೆಲ್ಲ ಇದಿಲ್ಲ, ಶೆಡ್ ಅದೆಲ್ಲ ಮಾಡ್ಬೇಕು. ಅವಾಗಲ್ಲಿ ನೀರು ಇಲ್ದಂಗೆ ಆಯ್ತು, ಅದಕ್ಕೆ ಮುಂಚೆ ಬರೀ ಹಂಗೆ ಕೊಡ್ತಲೇ ಬಂದ್ವಿ. ಅವಕ್ಕೆಲ್ಲ ಹಾಕ್ಯಂಬಕ್ಕೆ ಶೆಡ್ ಮಾಡಬೇಕು, ಕೆಳಗೆಲ್ಲ ಬಂಡೆ ಹಾಕಿ ಎಲ್ಲ ಇದು ಮಾಡಬೇಕು. ಅದೆಲ್ಲ ಮಾಡೋಕ್ಕಾಗಿಲ್ಲ, ಬಿಟ್ಟಿದ್ವಿ ಹಾಗೇನೆ, ಸುಮ್ಮನೆ ಹಾಗೆ ಕೊಟ್ಬಿಡೋದು. ಕಾಯಿ ಮಾರೋದು ಲಾಭ ಅಂತೀರಾ, ಕೊಬ್ಬರಿ ಮಾಡಿ ಮಾರಾಟ ಮಾಡೋದು ಲಾಭ ಅಂತೀರಾ? ಇಲ್ಲ, ಮಾಮೂಲು ಕೊಬ್ಬರಿಗೆ ಹಾಕ್ತಾಯಿದಾರಲ್ಲ ನಮ್ಮರೆಲ್ಲ ಹಾಕ್ತಿರಲ್ಲ, ಇಲ್ಲಪ್ಪ ನೀನು ಒಂದ್ಸರಿ ಕೊಬ್ಬರಿಗೆ ಹಾಕು ಹಂಗಂತೇಳಿ ಹೇಳ್ತಲ್ಲ ಇದ್ದಾರೆ. ನಾವು ಹಾಕಾರಂತ ಇದ್ವಿ, ಅದು ಹಾಕೋಕ್ಕಾಗಲಿಲ್ಲ. ಇನ್ನು ಶೆಡ್ ಅವೆಲ್ಲ ಮಾಡ್ಬೇಕು, ಮಾಡಿ ಅಮಕಿಂದ ಆಕಾರ ಅಂತ ಸುಮ್ಮನೆ ಇದೆ. ಕೊಬ್ಬರಿ ಮಾಡ್ಬೇಕನ್ನೋ ಉದ್ದೇಶ ಐತೆ? ಹ್ಞೂ ಐತೆ, ಇನ್ನು ಮಾಡ್ತಾ ಇಲ್ಲ ಅದನ್ನ. ನಮ್ಮವ್ರು ಎಲ್ಲರೂ ಹೇಳ್ತಾರೆ ಕೊಬ್ಬರಿ ಹಾಕಿದಾರಲ್ಲ, ಕೊಬ್ಬರಿ ಹಾಕಪ್ಪ ಒಂದ್ಸರಿ ಹಾಕಿ ನೋಡೋ, ನಿನಗೆ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಹಾಕೋಣಂಬೋದು, ಯಾವುದೋ ಒಂದು ಸಹ ಎಮರ್ಜೆನ್ಸಿಗಳು ಬರುತ್ತೆ ಆವಾಗಲೇ ಕೊಟ್ಬಿಡೋದು. ಅಡಿಕೆ ಹಾಕಿ ಎಷ್ಟು ವರ್ಷ ಆಯ್ತು? ಅಡಿಕೆ ಹಾಕಿ ಒಂದು 10 ವರ್ಷ ಆಯಿತು. ಎಲ್ಲ ನೀವು ಹಾಕಿರೋದನ? ಹ್ಞೂ, ಅವ್ರು ನಾವು ಈಗ ನಮ್ಮ ಅಪ್ಪ ಇದ್ದರು, ಅವ್ರು ತೀರೋ ಈಗ ಒಂದು 4-5 ವರ್ಷ ಆಗೈತೆ. ಅವರು ನಮಗೆ ಯಜಮಾನಿಕೆ ಅಂತ ಕೊಟ್ಟೆ ಅಲ್ಲೇ ಒಂದು 15-20 ವರ್ಷ ಆಗೈತೆ. ಅವಲಿಂದಲೂ ಅವೆಲ್ಲ ಗದ್ದೆ ಹೊಡಿತಿದ್ವಿ ಅದನ್ನ, ಅದಕ್ಕೆ ಮಾತ್ರ ಗದ್ದೆ ಹೊಡಿಯೋಕೆ ಬಿಟ್ಕೊಂಡ್ರು. ಯಾವ ನೀರು ಕಮ್ಮಿ ಆಯ್ತೋ ಅಲ್ಲಿ ಅಡಿಕೆ ಗಿಡ ಹಾಕಿದ್ವಿ. ಒಂದು 500 ಗಿಡ ಅಡಿಕೆ ಗಿಡ ಆಯ್ತು. ಗದ್ದೆ ಹೊಡಿಯೋಕೆ ಇಕ್ಕೊಂಡ್ರು ನಮ್ಮ ಅಪ್ಪರು, ಬೇರೆ ಅವೆಲ್ಲ ತೆಂಗು ಇಕ್ಬಿಟ್ಟು ಅದು ಮಾತ್ರ ಗದ್ದೆ ಹೊಡಿಯೋಣ ಅಂತ ಇಕ್ಕೊಂಡಿದ್ರು. ಗದ್ದೆ ಹೊಡಿತಾ ಇದ್ವಿ, ಯಾವ ನೀರು ಕಮ್ಮಿ ಬಂತು ಬಿಟ್ಟಿವಿ ಅಡಿಕೆ ಇಕ್ಕಿದ್ವಿ. ಅಡಿಕೆ ಸಸಿ ಎಲ್ಲಿಂದ ತಾಂಬಂದ್ರೆ? ಅಡಿಕೆ ಇಲ್ಲಿ ಭದ್ರಾವತಿಯಿಂದ ಗೋಟ್ ತಾಂಬಂದು ಇಲ್ಲೇ ಇದು ಮಾಡಿದ್ವಿ. ಅಲ್ಲಿ ನಮ್ಮ ತಂಗಿ ಕೊಟ್ಟಿದ್ವಿ ಅಲ್ಲಿಗೆ, ಅವರು ದೊಡ್ಡ ಮರಗಳೆಲ್ಲ ಇದಾವೆ ಅಂತೇಳಿ ಅವರೇ ಅಲ್ಲೇ ಪರಿಚಯ ಮಾಡಿ ಒಳ್ಳೆ ಕಾಯಿ ಅಂತ ತಂದುಕೊಟ್ರು. ಅಡಿಕೆಗೆ ಎಷ್ಟು ಕೊಟ್ಟಿದ್ರು ಅಂತರ ಸಾಲಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ? ಗಿಡದಿಂದ ಗಿಡಕ್ಕೆ 8-8 ಅಡಿ ಬರುತ್ತೆ ಸರ್. 8 ಅಡಿಗೆ ಹಿಂಗೆ 8 ಅಡಿ ಎಂಟಡಿ ಕೊಟ್ಟಿದ್ರ? ಹ್ಞೂ, ಟ್ರ್ಯಾಕ್ಟ್ರಿ ಓಡಾಡುತ್ತೆ. ಕೆಲವು ರೈತರು 9 ಅಡಿ ಕೊಟ್ಟರೆ ಚೆನ್ನಾಗಿ ಅಂತಾರೆ ಅಂತರ? ಹೇಳ್ತಾರೆ ಸರ್, ಅದಕ್ಕಿಂತ ಕಮ್ಮಿನೂ ಕೊಟ್ಟವ್ರು ಕೆಲವರು. ಜಮೀನು ಜಾಸ್ತಿ ಇದ್ದು 5 ಎಕರೆ 10 ಎಕರೆ ಇಕ್ಕಿದಾರು ಜಾಸ್ತಿ ದೊಡ್ಡದಾಗಿ ಇಕ್ಕಿಡ್ತಾರೆ. ಜಮೀನು ಕಮ್ಮಿ ಇದ್ದರೆ ಸಣ್ಣ ಟ್ರ್ಯಾಕ್ಟ್ರಾಗೆ ಇಲ್ಲ ಎತ್ತಿನ ಬೇಸಾಯದಾಗ ಹೊಡ್ಕೋಬೋದು. ಅದು 8 ಅಡಿ ಲಾಂಗ್ ಮಾಡಿದರೆ ಕಮ್ಮಿ ಬರುತ್ತಲ್ಲ ಮರ ಅಂತ ಹಂಗಾಗುತ್ತೆ. 10 ಎಕರೆ 15 ಎಕರೆ ಇಕ್ಕಾರಲ್ಲ ಸ್ವಲ್ಪ ದೊಡ್ಡದಾಗಿ ಇಕ್ಬಿಡ್ತಾರೆ. ಟ್ರ್ಯಾಕ್ಟ್ರಿ ಈಜಿಗೆ ಹೋಗಂಗೆ, ಲೋಡ್ ಗಾಡಿ ಹೋಗಂಗೆ ಮಾಡ್ತಾರೆ. ನಮ್ಮ ಸ್ವಲ್ಪ ಅಲ್ಲ, ಹಂಗಾಗಿ ಅಲ್ಲೇ ಇದು ಮಾಡ್ತಾಯಿದ್ವಿ. ಈಗ ನೀರು ಎಲ್ಲ ಆ ನೀರು ಕೊಡ್ತೀರಾ, ಡ್ರಿಪ್ ಮಾಡಿದ್ದೀರಾ? ಎಲ್ಲ ಡ್ರಿಪ್ ಸರ್. ಈ ಚಾನಲ್ ನೀರು ಬಂದಾಗ ಅಲ್ಲ ಚಾನಲ್ ನೀರು ಆಗುತ್ತೆ. ಈಗ ಚಾನಲ್ ನೀರು ನಿಂತ ಮೇಲೆ ಅವಕ್ಕಿಂತ ಡ್ರಿಪ್ ಹೇಳೋದು ಈಗ ಹೋಗಿ ಇಡೋಕ್ಕಾಗಲ್ಲ ಸರ್. ಜಾ ತೋಟಕ್ಕಂತ ಹೋಗಿ ಇಡೋಕ್ಕಾಗುತ್ತೆ. ಈಗ ನಾವು ಇಲ್ಲಿ ಬಂದಿರ್ತೀವಿ, ಅಲ್ಲಿ ಒಳಗೆ ಕರೆಂಟ್ ಬಂದಿರುತ್ತೆ, ಅಲ್ಲಿ ಇಡೋಕ್ಕಾಗಲ್ಲ. ಬಿಸಿಲಾಗ ಹೋಗಿ ನಿಂತ್ಕೊಂಡು ಇಡೋಕ್ಕಾಗಲ್ಲ, ಎಲ್ಲ ಡ್ರಿಪ್ಪೇನೆ. ಅಡಿಕೆಗೆ ಹೂವಿನ ಗಿಡಕ್ಕೆ ಎಲ್ಲ ಕೊಟ್ಟಿರ್ತಾರೆ. ಈಗ ಅಡಿಕೆ ನಾಟಿ ಮಾಡಿದ ಮೇಲೆ ಫಸಲಿಗೆ ಬರಕ್ಕೆ ಒಂದು 5-6 ವರ್ಷ ಬೇಕಾಗುತ್ತೆ, ಅದ್ರ ಒಳಗಡೆ ಅಂತರ ಬೆಳೆಗಳು ಬೆಳ್ಕೋಬಹುದು, ಬಾಳೆ ಪಪ್ಪಾಯಿ ಅಂತವೆಲ್ಲ ಅಂತ ನೀವೇನು ಬೆಳಿತೀರಾ? ಫಸ್ಟ್ಗೆ ಹಾಕಿದ್ವಿ ಸರ್, ಸ್ವಲ್ಪ ಒಂದು 1-2 ವರ್ಷ ಹಾಕ್ಬೋದು. ಆಮೇಕಿಂದ ಏನಾಗುತ್ತೆ, ನೆಲ್ಲಾಗಿಬಿಟ್ರೆ ಅಡಿಕೆ ಉದ್ದಕ್ಕೆ ಹೋಗ್ಬಿಡುತ್ತೆ. ಅಡಿಕೆ ಮರ ಒಂದು 4 ಬಟ್ಟಿಗೆ ಒಂದೊಂದು ಮೊಟ್ಟೆ ಬಿಡಬೇಕು. ನೆಲ್ಲಿದ್ದು ಬಿಟ್ಟರೆ ಒಂದೊಂದು ಅಡಿ ಮೇಲೆ ಆಗಿಬಿಡುತ್ತೆ, 1/2 ಅಡಿ 3/4 ಅಡಿ ಒಂದಡಿ ತಂಗ ಒಂದೊಂದು ಮೊಟ್ಟೆ ಬಿಟ್ಕೊಂತ ಸಣ್ಣ ಬೆಳವಣಿಗೆ ಮ್ಯಾಕ್ ಬಂದ್ಬಿಡುತ್ತೆ ನೆಲ್ಲಿಗೆ. ಅದರಿಂದ ಅಲ್ಲೇವರೆಗೆ ಬಿಡೋಲ್ಲ, ತೆಗೆದು ಬಿಡ್ತೀವಿ. ಒಂದು ಬಾಳೆ ಹಾಕ್ಬೋದು, ಬಾಳೆ 2 ವರ್ಷಕ್ಕೆ ಮುಗಿಯುತ್ತೆ. ಇಲ್ಲ ಸಡೆ ಗಿಡ ಹಾಕ್ಬೋದು, ನಾವು ಸಡೆ ಗಿಡ ಹಾಕಿದ್ವಿ, 2 ವರ್ಷಕ್ಕೆ ತೆಗೆದೀವಿ, ಆಮೇಕಿಂದ 5 ಮಟ್ಟವೋ ಹಂಗೆ ಬರ್ತಲೇ ಇತ್ತು. ಸಡೆ ಗಿಡ ಹಾಕೋದು ಲಾಭದಾಯಕ ಅಂತೀರ? ನಮ್ಮ ಹಸುಗಳು ದನಗಳಿದ್ದಾವೆ, ಅಲ್ಲ ಸೊಪ್ಪಾಗುತ್ತಲ್ಲ, ಸಡೆ ಮುರ್ಕೊಂಡು ದಡಲಿ ಮೇಸಕ್ಕಾಗಿ ಮಾಡ್ಕೊಂಡಿದ್ವಿ. ಈಗ ಅಡಿಕೆಗೆಲ್ಲ ವರ್ಷಕ್ಕೊಂದ್ಸರಿ ಮೇಲು ಗೊಬ್ಬರ ಕೊಡ್ಬೇಕಂತಾರೆ, ಏನೇನು ಗೊಬ್ಬರ ಕೊಡ್ತೀರಾ? ನಾವು ಅದೇ ಸರ್, ನಮ್ಮದು ದನಗಳಿದ್ದಾವೆ, ಕೊಟ್ಟಿಗೆ ಗೊಬ್ಬರ, ಅದ್ರ ಜೊತೆಗೆ ಸ್ವಲ್ಪ ಗೌರ್ಮೆಂಟ್ ಗೊಬ್ಬರ. ವರ್ಷಕ್ಕೊಂದೇ ಸರಿನ ಕೊಡೋದು. ಈಗ ಕೊಟ್ಟಿದ್ವಿ, ಈಗ ಕೊಯ್ಲೆಲ್ಲ ಮುಗೀತು, ಈಗೆಲ್ಲ ಬೇಸಾಯ ಮಾಡಿ ಗೊಬ್ಬರ ಕೊಟ್ಟು ನಡೆಸಿದ್ವಿ. ಅಡಿಕೆಗೆಲ್ಲ ಸಾಕಷ್ಟು ರೋಗ ಬರುತ್ತೆ ಅಂತಾರಲ್ಲ, ಏನೇನು ರೋಗ ಬರುತ್ತೆ? ರೋಗ ಆವಾಗ ಬರ್ತದೆ ಸರ್, ಈಗೇನು ರೋಗ ಕಾಣ್ತಿಲ್ಲ, ಮಳೆ ಇಲ್ಲದಾಗ ಆವಾಗ ರೋಗ ಬರೋದು. ನಾವು ಔಷಧ ಹೊಡಿತಿದ್ವಿ, ಈಗ ಯಾವುದು ಹೊಡಿತಾಯಿಲ್ಲ. ಈಗ ರೋಗ ಪಾಗ ಏನು ಕಾಣಿಸ್ಕೊಂಡಿಲ್ಲ, ಹಂಗೇನು ಬಂದಿಲ್ಲ. ನಮ್ಮ ತೋಟಕ್ಕೆ ಬಂದಿಲ್ಲ, ಬೇರೆ ಕಡೆ ಬಂದಿರ್ಬೋದ, ನಾವು ನೋಡಿಲ್ಲ, ಗೊತ್ತಿಲ್ಲ. ನಮ್ಮ ತೋಟಕ್ಕೆ ಇದುವರೆಗೆ ಬಂದಿಲ್ಲ. ಈಗ ಅಡಿಕೆ ಗಿಡಗಳು ದೊಡ್ಡವಾಗಿರೋದ್ರಿಂದ ಇದರಲ್ಲೆಲ್ಲ ವಿಳ್ಯದೆಲೆ, ಕಾಳುಮೆಣಸು ಇತ್ತವೆಲ್ಲ ಅಂತ ಬೆಳೆಗಳು ಬೆಳಿಬೋದು, ನೀವೇನು ಬೆಳಿತಿಲ್ಲ? ಇಲ್ಲ, ಏನು ಬೆಳಿತಿಲ್ಲ, ಸುಮ್ಮನೆ ಹಂಗೆ ಇದಾವೆ ಅಷ್ಟೇ. ಅಡಿಕೆ ಒಂದೇನೆ, ನಾವು ಅಂಥವಲ್ಲ ಏನು ಹಾಕಿಲ್ಲ. ಅಡಿಕೆನೆಲ್ಲ ನೀವೇ ಸುಲಿಸಿ ಬೇಯಿಸಿ ಮಾರಾಟ ಮಾಡ್ದೆ, ಏನು ಕಾಂಟ್ರಾಕ್ಟ್ ಕೊಡೋದು? ಇಲ್ಲ, ಹಂಗೆ ಕಾಯಿ ಕ್ವಿಂಟಲ್ ಲೆಕ್ಕ ಕೊಟ್ಬಿಡ್ತೀವಿ. ಹಸೆಕಾಯಿನೇ ಏನು ರೇಟ್ ಸಿಗ್ತಾಯಿದೆ ಹಸೆಕಾಯಿ? ಅವತ್ತೇನು ರೇಟ್ ಇರುತ್ತೋ ಆ ರೇಟ್ ಸರ್, ಕ್ವಿಂಟಲ್ ಲೆಕ್ಕ ಆ ಥರ ಕೊಡ್ತೀವಿ. ಇಳುವರಿ ಚೆನ್ನಾಗಿ ಬರ್ತಾಯ್ತಾ? ಹ್ಞೂ, ಪರವಾಗಿಲ್ಲ, ಈರುಳ್ಳಿ ಬರುತ್ತೆ. ಈಗ 2-3 ವರ್ಷ ಇದ್ದಾಗಿತ್ತು, ಈಗ ಸ್ವಲ್ಪ ಪಿಕಪ್ ಮಾಡ್ಕೊಂಡಿದ್ವಿ, ಬರುತ್ತೆ. ಈಗ ವರ್ಷಕ್ಕೆ ಎಷ್ಟು ಖರ್ಚು ಬರುತ್ತೆ ಅಡಿಕೆ ತೋಟಕ್ಕೆ ನೀವು? ಖರ್ಚಂದರೆ ನಾವು ಸ್ವಂತ ಎತ್ತುಗಳಿದ್ದಾವೆ, ಎತ್ತನ ಬೇಸಾಯ ಮಾಡ್ತೀವಿ, ಸ್ವಂತ ಗೊಬ್ಬರ ಐತೆ, ದನಿನ ಗೊಬ್ಬರ ನಮ್ಮದೇ ಐತೆ, ಒಂದು 7-8 ದನ ಇದ್ದಾವೆ, ಅದ್ರದ್ದು ಗೊಬ್ಬರ ಹಾಕ್ತೀವಿ ಅಷ್ಟೇ. ಬೇರೆ ಏನು ಒಂದು ಏನೋ ಒಂದು 5-6 ಚೀಲ ಗೊಬ್ಬರ, ಗೌರ್ಮೆಂಟ್ ಗೊಬ್ಬರ ಹಾಕ್ತೀವಿ. ಮಾಮೂಲು ಡ್ರಿಪ್ ಇರುತ್ತೆ, ಡ್ರಿಪ್ ಎಳೆದ್ಬಿಡ್ತೀವಿ ಅಷ್ಟೇ. ಹಾಕ್ಬೇಕಾದ್ರೆ ಮಾಡ್ಬೇಕಾದ್ರೆ ಒಂದು 5-6 ಎಣ್ಣಾಳು ಗಂಡಾಳು ಬೇಕಾಗುತ್ತೆ ಅಷ್ಟೇ. ನಿಮ್ದು ಖರ್ಚು ಜಾಸ್ತಿ ಬರೋಲ್ಲ, ಮನೇಲಿ ಎತ್ತಿರೋದ್ರಿಂದ ಗೊಬ್ಬರ ಇರೋದ್ರಿಂದ? ಹ್ಞೂ, ಅದರಿಂದ ಖರ್ಚು ಜಾಸ್ತಿ ಬರ್ತಾಯಿಲ್ಲ. ಈಗ ಲೋಡ್ 5,000-6,000 ಮೇಲೆ ಬೀಳುತ್ತೆ, ಹಂಗೆ ಒಂದು ಲೋಡ್ ತಂದರೆ ಅಷ್ಟಾಗುತ್ತೆ. ನಮ್ಮದು ಸ್ವಂತ ಗೊಬ್ಬರ ಇರೋದ್ರಿಂದ ಅಷ್ಟೊಂದೇನು ಗೊಬ್ಬರದ ಖರ್ಚಿಲ್ಲ. ಅಡಿಕೆಯಿಂದ ಒಂದು ವರ್ಷಕ್ಕೆ ಎಷ್ಟು ಆದಾಯ ಬರ್ತಾಯಿತ್ತು? ಒಂದು ನಮ್ಮ ಹೆಚ್ಚಿಗೆ ಒಂದು 500 ಗಿಡ ಬರುತ್ತೆ ಸರ್, 500 ಗಿಡಕ್ಕೆ ಹೆಚ್ಚಿಗೆ 1.5 ಲಕ್ಷ ಬರುತ್ತೆ. ಮತ್ತು ಹೂವು ಬೆಳಿತೀವಿ ಅಂತಂದರೆ ಏನೇನು ಹೂವು ಬೆಳಿತೀರ? ಸೇವಂತಿಗೆ 2-3 ತಳಿ ಬರುತ್ತೆ. ಅದ್ರಾಗ ಅವಾಗ ಒಂದು ಟೈಮ್ ಒಂದೊಂದು ಬರುತ್ತೆ, ಪೂರ್ಣಿಮಾ ಅಂತ ಬರುತ್ತೆ, ಸೆಂಟಲ್ ಅಂತ ಬರುತ್ತೆ, ತಿರ್ಗ ಮತ್ತು ಇವು ಬೆಲ್ಲಂಟ್ ಅಂತ ಬರುತ್ತೆ. ಬೆಲ್ಲಂಟ್ ಈಗ ಕೊಯ್ಲಿಗೆ ಬಂದೈತೆ, ಅದು ಮಳೆ ಜಾಸ್ತಿ ಆದಾಗ ಅದು ಹೋಗ್ಬಿಡುತ್ತೆ. ಈ ಪೂರ್ಣಿಮಾ ಇವೆಲ್ಲ ಹಾಕಿಬಿಟ್ರೆ ಮಳೆ ಬಂದರೂ ಏನಾಗಲ್ಲ, ಬರ್ತಿರುತ್ತೆ. ಈಗ ಕನಕಾಂಬ್ರ, ಮಲ್ಲಿಗೆ, ಕಾಕಡ ಅವೆಲ್ಲ ಇದ್ಬೋದು, ಅವನ್ನೇನು ಹಾಕಿಲ್ಲ? ಇಲ್ಲ, ಹಾಕಿದ್ವಿ, ಇವಾಗ ಅದನ್ನೆಲ್ಲ ತೆಗೆದ್ವಿ. ಲೇಬರ್ ಜಾಸ್ತಿ ಆಗುತ್ತೆ, ಅದು ಕಾಕಡ ಇವೆಲ್ಲ ಲೇಬರ್ ಜಾಸ್ತಿ, ಅದು ಈಗ ಮಳೆ ಇಲ್ಲದಾಗ ಆದಾಗಲ್ಲ ಹೋಗ್ಬಿಟ್ಟು ತಿರ್ಗಿ ಈಗ ಇಕ್ಕಿ ಸರಿಯಾಗಿ ಬರಲಿಲ್ಲ, ಲೇಬರ್ ಜಾಸ್ತಿ ಆಗುತ್ತೆ ಅಂತ ಅದನ್ನ ಮಾಡ್ತಾ ಇಲ್ಲ. ಸೇವಂತಿಗೆ ಅಷ್ಟೊಂದು ಲೇಬರ್ ಬೇಕಾಗಲ್ಲ ಅಂತೀರ? ಸೇವಂತಿಗೆ ಏನು ಬೇಕಾಗಲ್ಲ, ಇವತ್ತೇ ಕೊಯ್ಬೇಕಬೋದಿಲ್ಲ, ಇವತ್ತು ಬಿಟ್ಟು ಇನ್ನು ನಾಳೆ ಬಿಟ್ಟು ನಾಡ್ದನ್ನ 3-4 ದಿವಸ ಬಿಟ್ಟು ಕೊಯ್ಬೋದು. ಈ ಒಂದು ಇಬ್ಬರಲ್ಲಿ ಗಣ್ಣಲ್ಲಿ ಬಂದುಬಿಟ್ರೆ ಒಂದು 20-30 ಮಾರ್ಕ್ ಅವ್ರಿಗೆ ಕೊಯ್ದು ಅವರೇ ಕಟ್ಬಿಡ್ತಾರೆ. ಈಗ ಸೇವಂತಿಗೆ ಎಷ್ಟು ಎಕರೆಲ್ಲ ಹಾಕಿದ್ರೆ? ಸೇವಂತಿಗೆ ಅವು ಎಕರೆಗಟ್ಟಲೆ ಯಾರು ಹಾಕಲ್ಲ, ಒಂದು 1.5 ಎಕರೆ, 1/2 ಎಕರೆ ಒಳಗೇನೆ ಅಷ್ಟು ಮಾತ್ರ ಹಾಕ್ಯಂಬೋದು. ಇದು ಮುಗಿಬೇಕಾದ್ರೆ ತಿರುಗಿ ಇನ್ನೊಂದು ಬ್ಯಾಚ್ ಬರೋಂಗ, 1/2 ಎಕರೆ ಈಗ ಹಾಕಿರ್ತವ, ಇನ್ನೊಂದು 2-3 ತಿಂಗಳು ಬಿಟ್ಟು ನೆಕ್ಸ್ಟ್ ಪಕ್ಕಕ್ಕೆ ಹಾಕೋದು. ನಾವು ಇದು ಮುಗಿಬೇಕಾದ್ರೆ ಅದು ಬರೋಂಗೆ. ಹ್ಞೂ, ಆ ಥರ. ಸೇವಂತಿ ಗಂಟೆಲ್ಲ ಏನು ತಗೊಂಬರ್ತೀರ? ಖ್ಯಾತಿಗೆರೆ ಅಂತ ಇದ್ದಾರೆ, ಅಲ್ಲಿ ಫಾರಮ್ ಐತೆ, ಅಲ್ಲೇ ಅಲ್ಲೊಬ್ಬರು ಇದ್ದಾರೆ, ಅವರೇ ತಂದು ಕೊಡ್ತಾರೆ. ಫೋನ್ ಮಾಡಿದ್ರೆ ಇಷ್ಟು ಸೊಸಿ ಬೇಕಂದ್ರೆ ತಂದು ಕೊಟ್ಟು. ಹೆಂಗೆ ಸೊಸಿ ರೇಟು? ಸೊಸಿ ಸೀಸನ್ ಮೇಲೆ ಇರುತ್ತೆ, 1.5 ರಿಂದ 2-2.5, 1 ರೂಪಾಯಿ ಮೇಲೆ 3 ರೂಪಾಯಿ ಒಳಗೆ ಇರುತ್ತೆ ಸೀಸನ್ ಮೇಲೆ. ಸೊಸಿಗಳು ಕೆಲವರು ಭಾಳ ಆಕರ ಇರ್ತಾರೆ, ಅಲ್ಲಿ ಮೊನ್ನೆ ಮಳೆ ಜಾಸ್ತಿ ಇಟ್ಕೊಂಡಾಗ ಅಲ್ಲಿ ಸೊಸಿನ ಅವ್ರ ಕೈಯಲ್ಲಿ ಮಾಡೋಕ್ಕಾಗಲಿಲ್ಲ, ಆ ಟೈಮ್ನ ಸೊಸಿನ ಸಿಗದಂಗಾಗಿತ್ತು. ಈಗ ಮಳೆ ಇಲ್ಲದಂಗೆ ಆದಾಗ ಏನು ಮಾಡ್ತಾರೆ, ಸೊಸಿ ಜಾಸ್ತಿ ಮಾಡಿಬಿಡ್ತಾರೆ, ಮಾಡಿದಾಗ ಇಲ್ಲಿ ಆಕರ ಕಮ್ಮಿ ಇರುತ್ತೆ, ಅವ್ರು ರೇಟ್ ಕಮ್ಮಿ ಕೊಡ್ತಾರೆ. ಕಾಲಕರಿಗೆ ಎಷ್ಟು ಸಸಿ ಬೇಕಾಗುತ್ತೆ? ಕಾಲಕರಿಗೆ ಒಂದು 2,500-3,000. ಈ ಸಸಿ ಹಾಕೋದಕ್ಕಿಂತ ಮುಂಚೆ ಭೂಮಿನಲ್ಲಿ ಯಾವ ರೀತಿ ತಯಾರಿ ಮಾಡ್ಕೊಂತೀರ? ಎಲ್ಲ ಬೇಸಾಯ ಹೊಡೆದು ಬಿಡ್ತೀವಿ, ಬೇಸಾಯ ಹೊಡೆದು ಹಿಂಗೆ ಸಾಲ್ ಮಾಡಿಬಿಟ್ಟು ಡ್ರಿಪ್ ಎಳೆದ್ಬಿಡ್ತೀವಿ, ಇಂಟರ್ನೆಟ್ ಟ್ರಿಪ್ ಎಳೆಯೋದು, ಎಳೆದ್ಬಿಟ್ಟು ಅದ್ರಾಗ ಸುಸಿ ಹಾಕಿಬಿಟ್ಟು ತಿರ್ಗ ಬೋದು ಹೊಡೆದು ಬಿಡ್ತೀವಿ, ಎತ್ತನಾಗೇನೆ ಬೋದು ಹೊಡೆದು ಬಿಡ್ಬೋದು. ಕೆಲವರು ಫಸ್ಟಿಗೆ ಬೋದು ಹೊಡೆದು ಅದ್ರ ಮೇಲೆ ನಾಟಿ ಮಾಡ್ತಾರೆ, ಯಾವ ಥರ ಬೇಕಾದ್ರೆ ಮಾಡ್ಬೋದು. ಫಸ್ಟಿಗೆ ಬೋದು ಹೊಡೆದು ನಾಟಿ ಮಾಡಿದಾಗ ಗಿಡ ಮ್ಯಾಕ್ ಹೋದಾಗ ಮೇಲೆ ಸುಳಿ ಹೂವು ಜಾಸ್ತಿಯಾಗಿ ಕೊನೆ ಜಾಸ್ತಿ ಆದಾಗ ಒಂದು ಕಡೆಗೆ ಬಗ್ಗುತ್ತೆ, ಆ ಕಡೆ ಕಡೆ ಕೋಳ್ ನೆಲೆಸಿ ಕಟ್ಬೇಕಾಗುತ್ತೆ. ಇವು ನಾವು ಸಾಲು ಹೊಡೆದ್ಬಿಟ್ಟು ಆಮೇಕಿಂದ ಗಿಡ ಸ್ವಲ್ಪ ಮ್ಯಾಕ್ ಬಂದ ಮೇಲೆ ಮಣ್ಣು ಮುರಿ ಹಾಕಿಬಿಟ್ರೆ ಗಿಡ ಬಗ್ಗಲ್ಲ. ಆ ಥರ ಕೆಲವರು ಆ ಥರ ಮಾಡ್ತಾರೆ, ಕೆಲವರು ಆ ಥರ ಮಾಡ್ತಾರೆ. ಮೇಲು ಗೊಬ್ಬರ ಏನೇನು ಕೊಡ್ತೀರಾ? ತಿರುಗ ಮತ್ತೆ ಬಂದಾಗ ಮಾಮೂಲಿ ಸಿ ಎನ್ ಗೌರ್ಮೆಂಟ್ ಗೊಬ್ಬರ, ತಿರ್ಗಾ ದಣ್ಣಿನ ಕೊಟ್ಟಿಗೆ ಗೊಬ್ಬರನ ಕೊಡ್ಬೋದು. ಮುರಿ ಹಾಕ್ಬೇಕಾದ್ರೆ ಸ್ವಲ್ಪ ಈ ಗೊಬ್ಬರ ಇಕ್ಕಿ ಅದನ್ನ ಇಕ್ಕಿ ಮುರಿ ಹಾಕಿಬಿಡೋದು ಅಷ್ಟೇ. ಮಾಮೂಲು ತಿರ್ಗಿ ಔಷಧ ಹೊಡಿತಿರ್ಬೇಕು. ಸೇವಂತಿಗೆ ಏನೇನು ರೋಗ ಬರುತ್ತೆ? ಅವು ನುಸಿ ಅಂತ ಬರುತ್ತೆ. ನುಸಿಗೆ ಅದನ್ನ ನುಸಿದ ಅಂದರೆ ಅಲ್ಲಿ ಕೊಡ್ತಾರೆ, ಸಿಂಪರಣೆ ಮಾಡ್ಬೇಕು. ಹಾಂ, ಸಿಂಪರಣೆ ಮಾಡಬೇಕು. ಅದನ್ನು ಬರೋಕ್ಕೆ ಮುಂಚೆನೇ ಅದನ್ನ ಹೊಡಿತಲೇ ಇದ್ಬಿಟ್ರೆ ಅದು ಅಷ್ಟೊಂದು ಬರಲ್ಲ. ಫುಲ್ ಆದಮೇಲೆ ನಾವು ಹೋಗಿ ಹೊಡಿಯೋಕೆ ಹೋದರೆ ಅದು ಕಂಟ್ರೋಲ್ ಆಗೋದು ಕಷ್ಟ. ಹೂವು ಬರುತ್ತೋ ಕಳೆ ಕೀಳ್ತಿರ್ಬೇಕು ಅಷ್ಟೇ, ಬೇರೆ ಗೊಬ್ಬರ ಏನೂ ಇಲ್ಲ. ಗೊಬ್ಬರ ಇಡ್ತಿರ್ಬೋದು, ಮೇಲೆ ಸೆಲ್ಬೋದು, ಡ್ರಿಪ್ನ ಕೊಡ್ಬೋದು, ಸಾಲಿ ಬಳ್ಳೆಲ್ಲ ಡ್ರಿಪ್ನ ಕೊಡ್ಬೋದು. ಒಂದು 10 ಕೆಜಿ 20 ಕೆಜಿ ತಂದುಬಿಟ್ರೆ ಅದೇ ಫುಲ್ ಮುಗಿಯೋ ತನಕ ಬರ್ತಿರುತ್ತೆ. ಅದಕ್ಕೆ ಸ್ವಲ್ಪ ರೇಟ್ ಜಾಸ್ತಿ, ಅವೇ ಬರ್ತಿರ್ತವೆ, ಡ್ರಿಪ್ನ ಕೊಡ್ತಿರ್ತೀವಿ. ಈಗ ನಾಟಿ ಮಾಡಿದ್ಮೇಲೆ ಹೂವು ಎಷ್ಟು ದಿನಕ್ಕೆ ಪ್ರಾರಂಭ ಆಗುತ್ತೆ? ಮೂರು ತಿಂಗಳು. ಈ ಬೇಸಿಗೆಗೆಲ್ಲ ಸ್ವಲ್ಪ ಒಂದು 3.5 ತಿಂಗಳು ಮೇಲಾಗುತ್ತೆ. ಮಳೆಗಾಲದಾಗ ಸ್ವಲ್ಪ ಸರಣ ಬರುತ್ತೆ, ಒಂದು 15 ದಿನ ಮುಂಚೆನೇ ಬಂದುಬಿಡುತ್ತೆ. ಹೂವು ಬಂದಾಗ ಪ್ರತಿ ದಿವಸ ಹೂವು ಬಿಡಿಸ್ಬೇಕಾ? ಇಲ್ಲ, 4 ದಿನಕ್ಕೆ 5 ದಿನ ಹಂಗೆ ಕೊಯ್ಬೋದು. ಒಂದು ಸರಿ ಹೂವು ಕೊಯ್ದಾಗ ಎಷ್ಟು ಸಿಗುತ್ತೆ ಹೂವು? ಒಂದೇ ಸರಿ ಅಂದರೆ ಒಳ ಒಟ್ಟು ಒಂದೇ ಸಿನ ದಿನ ಕೊಯ್ಯಲ್ಲ. ಸುಮಾರು ಒಂದು ನಮ್ಮ ಕೈಯಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಒಂದು 50 ಮಾರು ಕೊಯ್ಬೋದು. ಜಾಸ್ತಿ ಇದ್ರೆ ಒಂದು 100 ಮಾರು ಕೊಯ್ಬೋದು, ಇಲ್ಲ ಒಂದು 25 ಮಾರು ಹಂಗೆ. ನಿಮ್ಗೆ ಎಷ್ಟು ಕೂಲರ್ ಸಿಗ್ತಾರೆ, ಎಷ್ಟು ಅನುಕೂಲ ಆಗುತ್ತೆ? ಹೂವು ಜಾಸ್ತಿ ಬಂದಂಗಲ್ಲ, ಸೀಜನ್ ಇದ್ದಂಗಲ್ಲ. ಈಗ ಯಾವುದೋ ಹಬ್ಬ ಇತ್ತಂದರೆ ಫುಲ್ ಕೊಯ್ದುಬಿಡೋದು. ಹಬ್ಬ ಇಲ್ಲಾಂದರೆ ಡೈಲಿ ಇಟ್ಟು ನಾವೇ ನಮ್ಮ ಜೊತೆ ಯಾರು ಒಬ್ಬರಿಬ್ಬರು ಕೂಲರ್ ಇಕ್ಕೊಂಡು ನಾವೇ ಕೊಯ್ದು ಕಟ್ಕೊಂಡು ತಗೊಂಡೋಗೋದು ಬೆಳಗ್ಗೆ ಇಲ್ಲ ಮಧ್ಯಾಹ್ನ. ನೀವೆಲ್ಲ ಬಿಡಿಸಿ ಕಟ್ಟಿ ಮಾರಾಟ ಮಾಡೋದ? ಹ್ಞೂ, ನಾವೇಗೆಲ್ಲ ಬಿಡಿಸಿ ಕಟ್ಟಿ ಮಾರೋದು. ಕೆಲವರು ಹೋಲ್ಸೇಲ್ ಕೆಜಿ ಗಟ್ಟಲೆ ಕೊಟ್ಟು ಬರ್ತಾರೆ, ಆ ಥರ ಏನು ಕೊಡೋಂಗಿಲ್ಲ? ಕೊಡ್ತಾರೆ ಸರ್, ಅದು ಇಲ್ಲಿ ನಡೆಯಲ್ಲ, ನಮ್ಮ ಹಿರಿಯೂರು ಮಾರ್ಕೆಟ್ ಇಲ್ಲ ಆ ಥರ. ಹಿರಿಯೂರು ಮಾರ್ಕೆಟ್ ಬಟನ್ಸ್, ಸುಗಂಧ ರೋಜಾ, ಗುಲಾಬಿ ಇವೆಲ್ಲ ಕವರ್ಲಕ್ಕ ಆ ಥರ ಹೋಗುತ್ತೆ. ಈಗ ನೀವು ಮಾರಂದ್ರೆ ಹೆಂಗೆ ಕೊಡ್ತೀರಾ? ಏನು ರೇಟ್ ಐತೆ ಹಂಗೆ? ಈಗೆಲ್ಲ ಏನು ರೇಟ್ ಇದೆ? ಈಗ ಸೇವಂತಿಗೆ 1000 ರೂಪಾಯಿಗೆ 15 ಮಾರು, 10 ಮಾರು, 12 ಮಾರು ಹಿಂಗಿದೆ. ಸದ್ಯಕ್ಕೆ ನಂದು ಹೂವು ಇಲ್ಲ, ಆ ಮಳೆ ಬಂದಾಗೆಲ್ಲ ಹೋಗ್ಬಿಡ್ತು. ಈಗ ಹಾಕಿ ಇದ್ವಿ ತಿರ್ಗಾ. ಈ ದಸರಾ ದೀಪಾವಳಿ ಟೈಮಲ್ಲಿ ಒಳ್ಳೆ ಬೆಲೆ ಇರುತ್ತಾ? ಹಾಂ, ಆವಾಗ ಇರುತ್ತೆ, ಆವಾಗ ಫುಲ್ ಡಿಮ್ಯಾಂಡ್ ಇರುತ್ತೆ. ದೀಪಾವಳಿ ದಸರಾ ಆವಾಗ ಸ್ವಲ್ಪ, ದೀಪಾವಳಿಗಿನ ದಸರಾ ಸ್ವಲ್ಪ ಜೋರಾಗಿರುತ್ತೆ. ಹ್ಞೂ, ಅವಾಗೆಲ್ಲ ನೀವು ಹೋಲ್ಸೇಲ ಕೊಡ್ತೀರಾ, ಕುಂತು ಮಾರಾಟ ಮಾಡ್ತೀರಾ? ಇಲ್ಲ, ಹೋಲ್ಸೇಲ್ ಕೊಟ್ಟು ಬರೋದು. ಕುಂತು ಮಾರಾಟ ಕುಂತು ಮಾರಕ್ಕಲ್ಲ, ನಮ್ಮ ಕೈಲಾಗಲ್ಲ, ಬೆಳೆದಾರೆ ಯಾರು ಕುಂತು ಮಾರಕ್ಕಾಗಲ್ಲ. ಜಾಸ್ತಿ ಬರುತ್ತೆ ಅವಾಗೆಲ್ಲ, ಒಬ್ಬೊಬ್ಬ ಒಬ್ಬ ಟೈಮ್ಗೆ ಅಂದ್ರು 100, 200 ಮಾರು, 300 ಮಾರು ಹಿಂಗಾಗುತ್ತೆ. ತಿರ್ಗಿ ಇಲ್ಲಿ ಲೇಬರು ಇವತ್ತಾಡೆ ಬೆಳಗ್ಗೆ ಅಲ್ಲೇ ಮಂಡಿಗೆ ಹಾಕಿದ್ವಿ ಅಂದರೆ 7 ಗಂಟೆಗೆಲ್ಲ ಕರ್ಕೊಂಡು ಹೋಗ್ಬೇಕು ಅವ್ರನ್ನ, ಕೊಯ್ಯರ್ನ 2 ಗಂಟೆಗೆ ತಿರ್ಗಿ ಮಾರ್ಕೆಟಿಗೆ ತರಬೇಕು. ನಾವೆಲ್ಲಿ ಕುಂತು ಮಾರ್ಕೆಟ್ರಕ್ಕಾಗಲ್ಲ, ಹಂಗೆ ಕೊಡೋದು ಬರೋದು ಅಷ್ಟೇ. ಮಾರ್ಕೆಟರ್ಗೆ ಏನು ಕೊಡ್ಬೇಕು ಕೂಲಿ? ಅವ್ರಿಗೆ ಕಮಿಷನ್ 100-120 ರೂಪಾಯಿ ಕಮಿಷನ್ ಅವ್ರಿಗೆ, ಮಂಡಿ ಇಕ್ಕೊಂಡಿರ್ತಾರಲ್ಲ. ಹ್ಞೂ, ನಾವು ತಗೊಂಡ ಏನು ಮಂಡಿಗೆ ಇಕ್ಬಿಡೋದು, ಮಂಡ್ಯರು ಚಿಲ್ಲರೆ ಮಾರೋರಿಗೆ ಅವ್ರಿಗೆ ಹಾಕ್ತಾರೆ, ನಿಮ್ಗೆ ದುಡ್ಡು ಕೊಡ್ತಾರೆ. ನಮಗೆ ಆವಾಗಲೇ ಕೊಟ್ಬಿಡ್ತಾರೆ ಬೇಕಾದ್ರೆ, ಅವರು ಬರ್ಕೊಬಿಡ್ತಾರೆ. ಅವ್ರು ಯಾವಾಗ ಹೋಗಿ ವಸೂಲು ಮಾಡ್ಕೊಂತಾರೆ ಅವ್ರಿಗೆ ಸೇರಿತ್ತದು. ಹೂವು ಕಟ್ಟಕ್ಕೆ ಮಾರಿಗೆ ಏನು ಕೊಡಬೇಕು? ಮಾರಿಗೆ 2 ರೂಪಾಯಿ 2 ರೂಪಾಯಿ ಕೊಡ್ತಾರೆ. ಹ್ಞೂ, 2-3 ಹಿಂಗೆ ಕೊಡ್ತಾರೆ. ಯಾವ ಸಮಯದಲ್ಲಿ ಜಾಸ್ತಿ ಹೂವು ಸಿಗುತ್ತೆ ನಿಮಗೆ? ಅದೇ ದಸರಾ ಟೈಮ್ನ ಸರ್. ಹ್ಞೂ, ಆವಾಗಲೇ ಜಾಸ್ತಿ ಇಳುವರಿ ಅವಾಗ ಚೆನ್ನಾಗಿ ಬರುತ್ತಾ? ಹ್ಞೂ, ಮಳೆಗಾಲ ಬಿಸಿಲು ಜಾಸ್ತಿ ಇರಲ್ಲ, ಮಳೆ ಬರ್ತಿರುತ್ತಲ್ಲ, ಚೆನ್ನಾಗಿ ಬರುತ್ತೆ ಅವಾಗ. ಹಾಗಿದ್ರೆ ನೀವು ಈ ಥರ ಹೂವು ಹಾಕೋದ್ರಿಂದ 2 ದಿನಕ್ಕೂ 3 ದಿನಕ್ಕೂ ಆದಾಯ ಬರ್ತಾ ಇರುತ್ತೆ ಅಂತೀರಾ? ಹ್ಞೂ, ಬರ್ತಿರುತ್ತೆ, ಪರವಾಗಿಲ್ಲ. ಅದು ಖರ್ಚಿಂದು ಅದು ಜಾಸ್ತಿ ನಾವು 100,000 ನೋಡೋಣಂದ್ರೂ ಆಗಲ್ಲ. ಇತ್ಲಾಗೆ ಸುಮ್ಮನೆ ಇದ್ರಂಗ ಒಟ್ಟಿ ನಮ್ಮ ಮೇಂಟೆನೆನ್ಸ್ ಮನೆ ಖರ್ಚು ಇಂಥವು ಬರ್ತಿರ್ಬೇಕಾದ್ರೆ ನಡೀತಿರುತ್ತೆ, ಪರವಾಗಿಲ್ಲ. ಮತ್ತೆ ಈ ಗುಲಾಬಿ ಈ ಥರದವೇನು ಬೆಳಿಬೇಕಂತೇನು ಆಸಕ್ತಿ ಬರಲಿಲ್ಲ? ಇಲ್ಲ, ಗುಲಾಬಿ ಹಾಕಿದ್ವಿ, ಅದು ಯಾಕೆ ನಮ್ಮ ಚೆನ್ನಾಗಿ ಬಂದಿತ್ತು, ಕಳೆ ಜಾಸ್ತಿ ಆಗಿಬಿಟ್ಟು ಆ ಕೊರೋನಾದಾಗ ಯಾಕೆ ಮೇಂಟೈನ್ ಮಾಡೋಕ್ಕಾಗಲಿಲ್ಲ, ಅದನ್ನು ತೆಗೆಸ್ಬಿಟ್ಟೆ. ಕಾಲ ಕಾಲಕ್ಕೆ ಸೇವಂತಿಗೆ ಆಗ್ತಾರಲ್ಲ, ಖರ್ಚು ಎಷ್ಟು ಹೋಗುತ್ತೆ ಎಲ್ಲ ಲಾಸ್ಟ್ ಉಳಿತಾಯ ಎಷ್ಟಾಗುತ್ತೆ ನಿಮಗೆ? ಚೆನ್ನಾಗಿ ಬಂದರೆ ಒಂದು ಅರ್ಧ ಖರ್ಚು ಹೋದ್ರೆ ಅರ್ಧ ಉಳಿಯುತ್ತೆ. ಗುಳೇರ್ ಲೇಬರ್ ಜಾಸ್ತಿ ತಗೊಂಬತ್ತೆ, ಕಳೆ ತೆಗೆಯೋದು, ಹೂವು ಬಿಡಿಸೋದು, ಕಟ್ಟೋದು, ಅದು ಖರ್ಚು ಜಾಸ್ತಿ ಬರುತ್ತೆ. ಸಿಗ್ತಾರಲ್ಲ ಎಲ್ಲ ಕೂಲರ್ ನಿಮಗೆ? ಹ್ಞೂ, ಸಿಗ್ತಾರೆ, ಅಲ್ಲಿ ಡಿಮಾಂಡ್ ಇದ್ದಾಗ ಅದು ಸಿಗೋದು ಕಷ್ಟ. ಹೆಂಗೆ ಯಾರನ್ನ ಇಟ್ಕೊಂಡು ಮಾಡ್ಕೋಬೇಕು. ಹ್ಞೂ, ಹೆಂಗೆ ಹಬ್ಬದ ಟೈಮ್ನಾಗ ಯಾರು ಸುಮ್ಮನೆ ಇದ್ದಾರೋ ಬರಲ್ಲ ಅಂತ ಹೇಳಲ್ಲ. ಹೆಂಗೆ ಹಬ್ಬ, ಏ ಹಬ್ಬದ ಸೀಸನ್ ಪಾಪ ಅವರಿಗೆ ಹಬ್ಬದಾಗ ಇರೋದೇ 2 ದಿನ ರೇಟು, ಅದ್ರಾಗೂ ಇದಾಗುತ್ತೆ ಅಂತ ಕೆಲವರು ಅಂತ ಇದ್ರ ಮೇಲೆ ಬರ್ತಾರೆ. ಇನ್ನು ಬೇರೆ ಬೇರೆ ಏನು ಹೂವುಗಳು ಬೆಳಿಬೇಕನ್ನೋ ಆಸಕ್ತಿ ಏನಾದರೂ ಇದೆಯಾ? ಇಲ್ಲ ಸರ್, ಅದನ್ನೇ ಅದೆಲ್ಲ ಲೇಬರ್ದು ಇದೆ ಅಂತ ಇದ್ಬಿಟ್ಟು ಈಗ ರೇಷ್ಮೆ ಹಾಕಿದ್ವಿ. ರೇಷ್ಮೆ ಹಾಕಿ? ಹ್ಞೂ. ಯಾಕೆ ರೇಷ್ಮೆ ಬೆಳಿಬೇಕನ್ನಿಸ್ತು? ನೋಡೋಣ, ಅದನ್ನ ಎಲ್ಲ ಮಾಡಿದ್ವಿ, ಇದನ್ನೂ ಒಂದು ನೋಡ್ಬೇಕಂತ. ಇನ್ನು ನಾವು ಎಲ್ಲ ಬೆಳೆ ನೋಡಿದ್ನಿ, ಇದೊಂದು ಮಾತ್ರ ನೋಡಿಲ್ಲ, ಅದನ್ನ ಹಾಕಿ ನೋಡೋಣ ಅಂತ ಆಗ್ತಾ ಹಾಕಿದ್ದೀನಿ. ಅಡಿಕೆ, ತೆಂಗು, ಹೂವು ಇವೆಲ್ಲ, ದಾಳಿಂಬೆ ಎಲ್ಲ ಮಾಡಿದ್ವಿ. ಎಲ್ಲ ಮಾಡಿದ್ರಲ್ಲ, ಮನೇಲಿ ಎಷ್ಟು ಜನ ಇದ್ದಾರೆ ನೀವೆಲ್ಲ? ನಮ್ಮ ಮನೆಯಲ್ಲಿ ಯಾರಿಲ್ಲ ಸರ್, ಎಲ್ಲ ಲೇಬರ್ ಇಕ್ಕೊಂತೀವಿ ಅಷ್ಟೇ. ತೆಂಗಿನ ತೋಟಕ್ಕಲ್ಲಿ ಏನು ಖರ್ಚು ಬರೋಲ್ಲ, ಬೇಸಾಯ ಹೊಡಿತೀವಿ, ವರ್ಷಕ್ಕೊಂದ್ಸರಿ ಗೊಬ್ಬರ ಹಾಕ್ತೀವಿ, ಅವಾಗ ಒಂದು 4 ಜನ ಇಕ್ಕೊಂಡು ಮಾಡ್ತೀವಿ ಅಷ್ಟೇ, ಅದ್ರದ್ದೇನು ಜಾಸ್ತಿ ಖರ್ಚು ಬರೋಲ್ಲ. ಡ್ರಿಪ್ ಎಳೆದಿರ್ತೀವಿ, ಈಗ ಮೋಟ್ರಲ್ಲಿ ಆನ್ ಮಾಡ್ತೀವಿ ಅಷ್ಟೇ. ರೇಷ್ಮೆಯಲ್ಲೆಲ್ಲ ಸಾಕಷ್ಟು ಜನ ಬೆಳೀತಾರೆ ರೈತರು? ಇಲ್ಲ, ಇಲ್ಲಿ ನಮ್ಮ ಕಡೆ ಯಾರೂ ಹಾಕಿಲ್ಲ, ನಮ್ಮ ಮಸ್ಕಲ್ಲಿ ಯಾರೂ ಹಾಕಿಲ್ಲ. ಒಬ್ಬರು ಮಾತ್ರ ಇಲ್ಲಿ ಮಳ್ಳೆನಲ್ಲಿ ಹಾಕಿದ್ದಾರೆ, ಅವರು ಪರವಾಗಿಲ್ಲ, ನಮ್ಮ ಫ್ರೆಂಡೇನೆ. ಅವನು ಪರವಲ್ಲ ಹಂಗಂತ ಅವನು ಹಾಕಿ ಈಗ 5 ವರ್ಷ ಆಗೈತೆ. ಅವನು ಪರವಲ್ಲ ಯಾವಾಗಲಿಂದ ಹಾಕಂತ ಹೇಳ್ತಲೇ ಇದ್ದ. ನನಗೆ ಯಾಕದು ಭಾರಿ ರಿಸ್ಕ್ ಅಂತಲೇ ಸುಮ್ಮನೆ ಇದ್ದೆ. ನೋಡೋಣ ಅದನ್ನು ಒಂದ್ಸರಿ ಹಾಕಿ ನೋಡೋಣ ಅಂತೇಳಿ ಎಲ್ಲ ನೋಡಿದ್ವಿ. ಇದು ಒಂದ್ಸರಿ ನೋಡೋಣ ಅಂತ ಹಾಕಿದ್ವಿ. ಎಷ್ಟು ಎಕರೆಗೆ ಹಾಕಿದ್ರ? ಅವು 1.5 ಎಕರೆಗೆ ಹಾಕಿದ್ರು. ರೇಷ್ಮೆ ಲಾಭದಾಯಕ ಅಂತೀರ? ಲಾಭ ಐತ್ರಿ. ಈಗ ಸರಿ ಮಾಡಿದ್ರೆ ಐತೆ ಎಲ್ಲದ್ರಾಗೂ, ಮಾಡಿದ್ದಿಲ್ಲ ಅಷ್ಟೇ. ನೀವು ಯಾವ್ದು ಮಾಡಿದ್ರು ಇಂಥದ್ದು ಮಾಡಿದರೆ ಲಾಭ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನಾವು ಮಾಡ್ದಂಗಲ್ಲ, ಅದು ನಾವು ಮಾಡ್ದಂಗೆ ಸೋಮಾರಿ ಕೈ ಬಿಟ್ಕೊಂಡು ಇದು ಮಾಡ್ತಾ ಇದ್ರೆ ಎಲ್ಲದ್ರಾಗೂ ಲಾಸೇನೆ. ರೇಷ್ಮೆ ಹಾಕಿ ಎಷ್ಟು ವರ್ಷ ಆಯಿತು? ಇನ್ನು ಈಗ ಹಾಕಿದೆ, ಈಗ ಒಂದು 2-3 ತಿಂಗಳಾಯ್ತು. 3 ತಿಂಗಳಾಯ್ತು. ಇನ್ನು ಅದು ಮೊಟ್ಟೆ ತರ್ಬೇಕಂದ್ರೆ ಎಷ್ಟು ತಿಂಗಳು ಆರೈಕೆ ಮಾಡಬೇಕು? ಗಿಡ ಸ್ವಲ್ಪ ದೊಡ್ಡದಾಗಬೇಕು. ದೊಡ್ಡದಾಗಿ ಗಿಡ ಅಕ್ಕಲ ಹೊಡ್ಕೊಂಡು ಸ್ವಲ್ಪ ಒಂದು ವರ್ಷ ನನ್ನ ಬೆಳೆಸ್ಬೇಕಾ? ಹ್ಞೂ, ಹೆಚ್ಚಿಗೆ 1 ವರ್ಷ ಆಗುತ್ತೆ. ಅದು ಮುಂಚೆನೇ ಸೊಪ್ಪು ಬರುತ್ತೆ, ಅಷ್ಟು ಸೊಪ್ಪು ಒದಗಲ್ಲ, ಹುಳಕ್ಕೆ ಸಾಲ್ಟೇಜ್ ಬರುತ್ತೆ. ಹಂಗಾಗಿ ಒಂದು 2-3 ಕೊಯ್ಲು ಕೊಯ್ದು ದನಿಗೆ ಪನಿಗೆ ಹಾಕೋದು. ಆಮೇಲೆ ಸ್ವಲ್ಪ ಸೊಪ್ಪು ಜಾಸ್ತಿ ಬಂದಾಗ ಇದು ಮಾಡ್ಕೊಂಬೋದು. ಹ್ಞೂ, ದಾಳಿಂಬೆ ಬೆಳೆದ್ವಿ ಅಂತೇಳಿದ್ರಿ, ದಾಳಿಂಬೆ ಯಾಕೆ ಲಾಸ್ ಆಯಿತು? ಲಾಸ್ ಆಗಲಿಲ್ಲ ಸರ್, ರೋಗ ಜಾಸ್ತಿ ಆಗಿಬಿಡುತ್ತೆ. ಪಕ್ಕದಾಗ ಒಬ್ಬರು ಹಾಕಿದ್ದಾರೆ, ಅವರೆಲ್ಲ ತೆಗಿದಂಗೆ ಬೆಳೆಗೆ ಬಿಡಲಿಲ್ಲ, ತೆಗಿಯಲಿಲ್ಲ. ಹಂಗಾಗಿ ಅದ್ರಾಗೆ ರೋಗ ಜಾಸ್ತಿ ಆಗಿಬಿಡ್ತು. ನಾವು ಮಾಡೋ ಖರ್ಚಿನ ಔಷಧ ಹೊಡೆದ್ರೆ 4 ದಿನಕ್ಕೊಂದ್ಸರಿ 15 ದಿನಕ್ಕೊಂದ್ಸರಿ ಹೊಡಿಬೇಕು. 10 ದಿನ 15 ದಿನಕ್ಕೊಂದ್ಸರಿ ಹೊಡಿತಿರ್ಬೇಕು. ನಾವು 8 ದಿನಕ್ಕೊಂದ್ಸರಿ ಹೊಡೆದ್ರೂ ಕಂಟ್ರೋಲ್ ಆಗಲಿಲ್ಲ. ಹಂಗಾಗಿ ಇದು ಕಂಟ್ರೋಲ್ ಆಗಲ್ಲ, ಬರ ಇದಕ್ಕೇನೆ ಅಲ್ಲಿಗೇನೆ ಲಾಸ್ ಅದು. ಏನು ಬೆಳೆ ತಗೊಂಡಲ್ಲ ಆಗಿದ್ರೆ? ಇಲ್ಲ, ತಗೊಂಡಿದ್ವಿ ಸರ್, ಒಂದು 6-7 ಬೆಳೆ ತಗೊಂಡಿದ್ವಿ. ಚೆನ್ನಾಗಿ ಬಂದಿತ್ತ ಬೆಳೆ? ಹ್ಞೂ, ಪರವಾಗಿಲ್ಲ. ತಗೊಂಡು ಬಂತು. ಇಕ್ಕಿದ್ಕೇನು ಲಾಸ್ ಆಗಿಲ್ಲ? ಇಲ್ಲ, ಇಕ್ಕಿದ್ದಕ್ಕೆ ಲಾಸ್ ಆಗಿಲ್ಲ. ಲಾಸ್ಟ್ ಆಗ್ತಾ ರೋಗ ಜಾಸ್ತಿ ಆಗಿ ಇದಾಗಿ ತೆಗೆದ್ವಿ ಅಷ್ಟೇ, ಇಲ್ಲಾಂದ್ರೆ ತೆಗಿತಿರಲ್ಲ. ದಾಳಿಂಬೆ ಲಾಸ್ ಇಲ್ಲ, ಪರವಾಗಿಲ್ಲ. ಮತ್ತೆ ಬೇರೆ ಜಾಗದಲ್ಲಿ ಬೆಳಿಬೇಕಂತ ಏನು ಆಸಕ್ತಿ ಬರಲಿಲ್ಲ? ಬೇರೆ ಜಾಗ ನಮಗಿಲ್ಲ ಸರ್, ನಮ್ದಿರೋದೇ ಅಷ್ಟೇ. ಮತ್ತೆ ಈ ಕೃಷಿ ಜೊತೆಗೆ ಏನಾದರೂ ಉಪಕಸಗಳು ಮಾಡ್ಬೇಕಪ್ಪ, ಹೈನುಗಾರಿಕೆ ಹಸು ಸಾಕಾಣಿಕೆ ಮಾಡೋದು, ಕುರಿ ಕೋಳಿ ಮೇಕೆ ಅಂತ ಇದಾವೆ ನಮ್ಮ ಹತ್ರ. ಅದು ಅಷ್ಟೊಂದು ನಾವು ಒಬ್ಬಂಟಿರಲ್ಲ, ಮಾಡೋಕ್ಕಾಗಲ್ಲ, ಒಟ್ಟು ರಿಸ್ಕ್ ಯಾಕಂತ ಸುಮ್ಮನಾಗಿ. ಕುರಿ ಕೋಳಿ ಮೇಕೆ ಅಂತ ಸಾಕಿಲ್ಲ? ಇಲ್ಲ ಸರ್, ಅದೆಲ್ಲ ಏನು ಸಾಕಿಲ್ಲ. ದನಗಳು ಮಾತ್ರ ಇದ್ದಾವೆ, ಬೀಳುಗಳು ಜಾಸ್ತಿ ಇದಾವೆ ಅಲ್ಲಿ. ತಾಣೆ ಬೆಳಗ್ಗೆ ತಾಣೆ ಕಟ್ತೀವಿ, ಸಾಯಂಕಾಲ ತಂದು ಅಲ್ಲಿ ಕಟ್ಟಾಕ್ತೀವಿ ಅಷ್ಟೇ. ದನಗಳು ನಿರ್ವಹಣೆ ಮಾಡ್ದಂಗೆ ಕಷ್ಟ ಆಗ್ತಿಲ್ಲ? ಕಷ್ಟ ಅಂದರೆ ಮುಂಚೆನೆಲ್ಲ ಮಾಡ್ತಿದ್ವಿ ಅದನ್ನೇ. ಆವಾಗಲಿಂದಲೂ ನಮ್ಮ ಪರ ಕಾಲದಾಗಲಿಂದಲೂ ದನಗಳು ಇಕ್ಕೊಂಡಿದ್ವಿ, ಅದೇ ಥರನೇ ಇಕ್ಕೊಂಡಿದ್ವಿ. ಏನು ಗೊಬ್ಬರ ಸಿಗುತ್ತಂತ? ಗೊಬ್ಬರಕ್ಕಾಗಿನೇ ಇಕ್ಕೊಂಡ್ರದು. ಒಂದು 4-5 ದನಗಳಿದ್ದಾವೆ, 2 ಬೇಸಾಯ ಮಾಡೋದು, 2 ಇದ್ದಾವೆ. ಅದ್ರ ಜೊತೆ ಒಂದು 4-5 ಇದ್ದಾವೆ. ಅಲ್ಲೇ ಹೊಲ್ದಾಗ ಕಟ್ತೀವಿ, ಹೊಲ್ದಾಗ ತಂದು ಸಾಯಂಕಾಲ ತಂದು ಅಲ್ಲೇ ಅದು ಕಟ್ಟಾಕ್ತೀವಿ. ಗೊಬ್ಬರ ಹೊಲ್ದಕ್ಕೆ ಗೊಬ್ಬರ ಆಗುತ್ತೆ ಅಂತ ಇಕ್ಕೊಂಡಿದ್ವಿ ಅಷ್ಟೇ. ನಾವು ಅದನ್ನ ಹೊಡ್ಕೊಂಡೋಗೋದು, ಹೊಡ್ಕೊಂಬರೋದು, ಕಾಯರು ಅಂಥದ್ದೆಲ್ಲ ಇಲ್ಲ. ನಿಮ್ಮ ಜಮೀನಿಗೆ ಸಾಕಾಗುತ್ತಾ ಗೊಬ್ಬರ ಏನಾದರೂ ಕೊಂಡ್ಕೊಂತೀವಿ? ಅದೇ ಸಾಲ್ಟೇಜ್ ಬಂದ್ರೆ ಕೊಂಡ್ಕೊಂತೀವಿ. ಕೊಂಡ್ಕೋಬೇಕಂದ್ರೆ ರೇಟ್ ಇದೆಯಾ ಗೊಬ್ಬರ ಈಗ? ಈಗ 5,000-6,000 ಲೋಡು. ಲೋಡು, ಹ್ಞೂ, ಸಿಗುತ್ತಾ? ಸಿಗುತ್ತೆ, ಒಂದು ಗೊಬ್ಬರ ಎಲ್ಲ ಸಿಗುತ್ತೆ, ನೋಡ್ಬೇಕು, ನೋಡ್ಕೊಂಡು ಯಾರು ತಗೆ ತಗೋಬೇಕು. ಮತ್ತೆ ನೀರು ಜಮೀನಿಗೆಲ್ಲ ಸಾಕಾಗುತ್ತಾ? ಬೋರ್ ಎಷ್ಟು ಇದಾವೆ? ಬೋರ್ಗಳು ಅವೆಲ್ಲ ಬರಗಾಲದಾಗ ಹಾಕಿದ್ವಿ ಸರ್, 1-2 ಬೋರ್ಗಳೈತವೆ. ಆಗ್ತಾವೆ ಜಮೀನಿಗೆ ಆಗುತ್ತೆ ನೀರು? ಹ್ಞೂ, ಈಗಲ್ಲಿ ಮಸ್ತ್ ಆಗುತ್ತೆ ನೀರು. ಎಷ್ಟು ಜನ ನಿಮ್ಮ ಮಕ್ಕಳು? ನಮ್ಗಿಬ್ರು ಸರ್. ಕೃಷಿ ಬದುಕಲ್ಲಿ ಸಹಾಯ ಮಾಡ್ತಾರಾ? ಇಲ್ಲ, ಒಬ್ಬ ಓದ್ತದಾನೆ ಶಿವಮೊಗ್ಗದಲ್ಲಿ, BBA ಮಾಡ್ತಾಯಿದ್ದಾನೆ. ಮಗಳದು M.Com ಮಾಡಿತ್ತು, ಮದುವೆ ಮಾಡಿದ್ವಿ. ಮತ್ತೆ ಕೃಷಿ ಬದುಕಲ್ಲಿ ನೀವು ಒಬ್ಬರೇ ನೋಡ್ಕೊಳೋದು? ಹ್ಞೂ, ನಾವು ಒಬ್ಬರೇ ಸರ್. ಕಷ್ಟ ಆಗುತ್ತಾ? ಕಷ್ಟ ಆಗುತ್ತೆ, ಏನು ಮಾಡೋಕ್ಕಾಗತ್ತೆ? ಕಷ್ಟ ಅಂದರೆ ನಮ್ದು ಅದೇ ಇದ್ರಾಗ ಬಂದುಬಿಟ್ಟಿದ್ವಿ, ಮಾಡಬೇಕು. ವರ್ಷಕ್ಕೆಲ್ಲ ಎಷ್ಟು ಆದಾಯ ಬರುತ್ತೆ ಕೃಷಿಯಿಂದ? ಎಷ್ಟಂತ ನಾವು ಅದನ್ನ ಇದು ಮಾಡಲ್ಲ ಸರ್. ಈಗ ಇದ್ರಾಗ ಬರೋದು ಅದಕ್ಕೆ ಹಾಕೋದು, ಅದನ್ನ ಬರೋದು ಅದಕ್ಕೆ ಹಾಕೋದು, ಬೇರೆ ಖರ್ಚುಗಳು. ಈಗ ಹುಡುಗರು ಓದ್ತಿದ್ದಾರೆ, ಆಗ ಅದ್ರ ಬಂದಾಗ ಅವ್ರಿಗೆ ಕೊಡೋದು, ಹಿಂಗೆ ಒಟ್ಟಿ ರೊಟೇಷನ್ ಆಗ್ತಿರುತ್ತೆ ಅಷ್ಟೇ. ಏನಾದರೂ ಉಳಿತಾಯ ಮಾಡಿದಿರ? ಉಳಿತಾಯ ಏನಿಲ್ಲ ಸರ್, ಮಗಳದ್ದು ಮದುವೆ ಮಾಡಿದ್ವಿ, ಮನೆ ಕಟ್ಟಿದ್ವಿ, ಜಮೀನು 1-2 ಎಕರೆ ಜಮೀನು ತಗೊಂಡಿದ್ದೆ ಅಷ್ಟೇ ಸರ್. ನೀವು ಉಳಿತಾಯ ನಮಗೇನಿಲ್ಲ, ಅಲ್ಲಿ ಅಷ್ಟು ಇದು ಬರೋಲ್ಲ. ಒಟ್ಟಿ ಇರೋದ್ರಾಗ ಅಷ್ಟು ಮಾಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋದರೆ ಅಷ್ಟು ಬರುತ್ತೆ ಅಷ್ಟೇ. ಇದಿಷ್ಟು ವರ್ಷದೊಂದು ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದುಕೊಟ್ಟಾಯ್ತಾ? ಸಂತೋಷನೇ ಸರ್, ಇನ್ನೇ ನಾವು ಬೇಜಾರು ಮಾಡ್ಕೊಂಬಲ್ಲ ಜಮೀನು ಬಗ್ಗೆ. ನಾವೆಂದು ಬೇಜಾರಂತ ಆಗಲ್ಲ. ಬೆಳೆನೇ ಹೋತಂದ್ರೆ ಕೆಲವರು ಅವ್ನ ಅದನ್ನ ಹಾಕಿದೆ ಅದು ಹಾಳಾಗೋತು ಇದು ಹಾಳಾಗೋತು ಅಂತ ಬೈಕೊಂಬತ್ತಾರೆ, ನಾವು ಹಂಗೆ ಬೈಕೊಂಬಲ್ಲ. ಹೋಗ್ಲಿ ಬಿಡು, ಅದು ಇನ್ನೇನು ಎಲ್ಲ ನಮಗೆ ಸಿಗಲ್ಲ, ಇದ್ರಾಗ ಹೋತಾ ಇನ್ನೊಂದು ಮಾಡೋಣ. ಹಂಗಂತ ನಮಗೆ ಅಲ್ಲೇ ಅದು ಒಂದು ಬೆಳೆ ಹೋದ್ರೆ ಒಂದು ಬೆಳೆ ಬರುತ್ತಂತ ಅಲ್ಲೇ ಅದು ಇದಾಗ್ಬಿಟ್ಟೈತೆ. ಮುಂದಿನ ಏನೇನು ಬೆಳೆಗಳು ಬೆಳೆಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ರು? ಮುಂದಿನ ದಿನ ಏನಿಲ್ಲ ಸರ್, ಅಷ್ಟೇ. ತೋಟಗಳೆಲ್ಲ ಇದ್ದಾವೆ, 1-2 ಎಕರೆ ಮಾತ್ರ ಖಾಲಿ ಜಮೀನು. ಅದಕ್ಕೆ ಮರಳು ತೆಂಗಿನ ಅಡಿಕೆ ಇಕ್ಕೋದು ಬೇಡ, ಇದು ಬೇರೆ ಇಂಥ ವ್ಯಾತಲ್ ಮಾಡೋಣ ಅಂತ ಸುಮ್ಮನೆ ಇದೆ. ಎಲ್ಲ ಬರೀ ಅಡಿಕೆ ತೆಂಗಂಬೋದು ಬೇರೆ ಅದೇ ಆಗಿಬಿಟ್ರೆ ಇಂಥದ್ದು ಯಾತಲ್ಲಿ ಮುಂದೆ ರಾಗಿ ಪಾಗಿ ಕಾಳು ಬೆಳ್ಕೊಬೇಕಾದ್ರೆ ಆಗುತ್ತಲ್ಲ. ಹಂಗಂತ ಉದ್ದೇಶಕ್ಕೆ ಅದು ಸ್ವಲ್ಪ ಇರಲಿ ಅಂತ ಬಿಟ್ಕೊಂಡೈತಿ. ಭಾಳ ಸಂತೋಷ ಪಳನಿಸ್ವಾಮಿ ಅವರೇ. ಇದುವರೆಗೂ ನಿಮ್ಮ ಈ ಸಮಗ್ರ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಳಂತ ಹಾರೈಸ್ತೀವಿ. ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ಮಸ್ಕಲ್ಮಟ್ಟಿ ಗ್ರಾಮದ ಕೃಷಿಕರಾದ ಕೆ ಪಳನಿಸ್ವಾಮಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇದುವರೆಗೂ ಇವರನ್ನು ಸಂದರ್ಶನ ಮಾಡಿದವರು ಜಗದೀಶ್ ಗೋಪನಹಳ್ಳಿ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ. ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ಇದೀಗ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ವರದಿಯನ್ನು ಕೇಳೋಣ. ಮೊದಲಿಗೆ ಕೊಟ್ಟೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಉತ್ಪನ್ನಗಳ ದರ. ಕಡಲೆಕಾಳು ಕನಿಷ್ಠ ಮತ್ತು ಗರಿಷ್ಠ 4,609 ರೂಪಾಯಿ, ಹುರುಳಿಕಾಳು ಕನಿಷ್ಠ ಮತ್ತು ಗರಿಷ್ಠ 3,269 ರೂಪಾಯಿಗಳು, ಮೆಕ್ಕೆಜೋಳ ಕನಿಷ್ಠ 1,909 ಗರಿಷ್ಠ 2,090 ರೂಪಾಯಿ, ರಾಗಿ ಕನಿಷ್ಠ ಮತ್ತು ಗರಿಷ್ಠ ದರ 1,501 ರೂಪಾಯಿ. ಚಿತ್ರದುರ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಅಲಸಂದೆ ಕಾಳು ಕನಿಷ್ಠ ಮತ್ತು ಗರಿಷ್ಠ 6,256 ರೂಪಾಯಿಗಳು. ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಉತ್ಪನ್ನಗಳ ದರ. ಸೇಬು 6,500 ರಿಂದ 7,000, ಬೂದು ಕುಂಬಳಕಾಯಿ 800 ರಿಂದ 1,200 ರೂಪಾಯಿ, ಏಲಕ್ಕಿ ಬಾಳೆ 3,000 ರಿಂದ ಗರಿಷ್ಠ 3,500 ರೂಪಾಯಿ, ಪಚ್ಚಬಾಳೆ 1,000 ರಿಂದ 1,500 ರೂಪಾಯಿ, ಹುರುಳಿಕಾಯಿ 1,400 ರಿಂದ 2,000 ರೂಪಾಯಿ, ಬೀಟ್ರೂಟು 1,400 ರಿಂದ 1,800 ರೂಪಾಯಿ, ಹಾಗಲಕಾಯಿ 2,500 ರಿಂದ ಗರಿಷ್ಠ 3,000 ರೂಪಾಯಿ, ಸೋರೆಕಾಯಿ ಕನಿಷ್ಠ 600 ರಿಂದ 1,000 ರೂಪಾಯಿ. ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟದ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯ ಪ್ರಕಾರ ಎರಡು ತರಹದ ಪರವಾನಗಿಗಳಿದ್ದು ವರ್ಷದಲ್ಲಿ 12 ಲಕ್ಷಕ್ಕಿಂತ ಕಡಿಮೆ ವ್ಯಾಪಾರ ಮಾಡುವವರು ರೂಪಾಯಿ 100 ನೋಂದಣಿ ಪಡೆಯಬೇಕು. 12 ಲಕ್ಷಕ್ಕಿಂತ ಹೆಚ್ಚು ಮತ್ತು 20 ಕೋಟಿಗಿಂತ ಕಡಿಮೆ ವ್ಯಾಪಾರ ಮಾಡುವವರು ರೂಪಾಯಿ 2,000 ರಿಂದ ರೂಪಾಯಿ 5,000 ಪಾವತಿಸಿ ಪರವಾನಗಿ ಪಡೆಯಬೇಕು. ವಾರ್ಷಿಕ 20 ಕೋಟಿಗಿಂತ ಅಧಿಕ ಅಥವಾ ಆಮದು ಮತ್ತು ರಫ್ತುದಾರರು ಹಾಗೂ ಹೊರ ರಾಜ್ಯಗಳಿಗೆ ವ್ಯಾಪಾರ ಮಾಡುವವರು ರೂಪಾಯಿ 7,500 ಪಾವತಿಸಿ ಕೇಂದ್ರದಿಂದ ಪರವಾನಗಿ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಕಿತ ಅಧಿಕಾರಿ ಅಥವಾ ತಾಲೂಕು ಆಹಾರ ಸುರಕ್ಷತಾಧಿಕಾರಿಗಳನ್ನು ಸಂಪರ್ಕಿಸಿ. ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಉತ್ಪನ್ನಗಳ ದರವನ್ನು ಕೇಳ್ತಾ ಇದ್ದೀರಾ. ಬೀಟ್ರೂಟು 1,400 ರಿಂದ 1,800 ರೂಪಾಯಿ, ಹಾಗಲಕಾಯಿ 2,500 ರಿಂದ 3,000, ಸೋರೆಕಾಯಿ 600 ರಿಂದ 1,000 ರೂಪಾಯಿ, ಬದನೆಕಾಯಿ 1,200 ರಿಂದ 1,600 ರೂಪಾಯಿಗಳು, ಎಲೆಕೋಸು 800 ರಿಂದ 1,200 ರೂಪಾಯಿ, ದಪ್ಪ ಮೆಣಸಿನಕಾಯಿ ಕನಿಷ್ಠ 6,000 ರಿಂದ ಗರಿಷ್ಠ 8,000 ರೂಪಾಯಿಗಳು, ಕ್ಯಾರೆಟು 2,500 ರಿಂದ 3,000 ರೂಪಾಯಿ, ಹೂಕೋಸು 600 ರಿಂದ 1,000 ರೂಪಾಯಿ, ಸಪೋಟೊ 2,000 ರಿಂದ 3,000 ರೂಪಾಯಿಗಳು, ಸೌತೆಕಾಯಿ ಕನಿಷ್ಠ 1,000 ರಿಂದ ಗರಿಷ್ಠ 1,400 ರೂಪಾಯಿ, ನುಗ್ಗೆಕಾಯಿ 5,000 ರಿಂದ 6,000, ಬೆಳ್ಳುಳ್ಳಿ 3,200 ರಿಂದ 3,500 ರೂಪಾಯಿ, ದ್ರಾಕ್ಷಿ 3,000 ರಿಂದ 4,000 ರೂಪಾಯಿಗಳಾದರೆ, ಅವರೇಕಾಯಿ 2,500 ರಿಂದ 3,000 ರೂಪಾಯಿ, ಹಸಿರು ಮೆಣಸಿನಕಾಯಿ 6,000 ರಿಂದ 6,500 ರೂಪಾಯಿ, ಕರಬೂಜ 1,000 ರಿಂದ 2,000 ರೂಪಾಯಿಗಳು, ನವಿಲುಕೋಸು 1,200 ರಿಂದ 1,600 ರೂಪಾಯಿ, ಬೆಂಡೆಕಾಯಿ 1,800 ರಿಂದ 2,200 ರೂಪಾಯಿ, ನಿಂಬೆಹಣ್ಣು 2,200 ರಿಂದ 2,500 ರೂಪಾಯಿಗಳಾದರೆ, ಮೂಸಂಬಿ 3,000 ರಿಂದ 3,500 ರೂಪಾಯಿ, ಈರುಳ್ಳಿ 500 ರಿಂದ 2,500 ರೂಪಾಯಿ, ಕಿತ್ತಳೆ 3,500 ರಿಂದ ಗರಿಷ್ಠ 4,000 ರೂಪಾಯಿಗಳು, ಪಪ್ಪಾಯಿ 1,000 ರಿಂದ 2,000 ರೂಪಾಯಿ, ಅನಾನಸ್ 1,500 ರಿಂದ 2,500 ರೂಪಾಯಿ, ದಾಳಿಂಬೆ 3,000 ರಿಂದ 4,000 ರೂಪಾಯಿ, ಆಲೂಗಡ್ಡೆ 1,400 ರಿಂದ 1,800 ರೂಪಾಯಿಗಳು, ಮೂಲಂಗಿ ಕನಿಷ್ಠ 1,000 ರಿಂದ ಗರಿಷ್ಠ 1,500 ರೂಪಾಯಿ, ಹೀರೆಕಾಯಿ 1,400 ರಿಂದ 1,800 ರೂಪಾಯಿ, ಸೀಮೆ ಬದನೆಕಾಯಿ 1,200 ರಿಂದ 1,600 ರೂಪಾಯಿಗಳಾದರೆ, ಸುವರ್ಣಗಡ್ಡೆ 2,500 ರಿಂದ 3,000 ರೂಪಾಯಿಗಳು. ಇನ್ನು ಸಿಹಿಗೆಣಸು 1,600 ರಿಂದ 2,000 ರೂಪಾಯಿ, ತೊಗರಿಕಾಯಿ 3,000 ರಿಂದ 3,500 ರೂಪಾಯಿಗಳು. ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ತೊಂಡೆಕಾಯಿಯ ದರ 2,000 ರಿಂದ 2,500 ರೂಪಾಯಿ, ಟೊಮ್ಯಾಟೊ 300 ರಿಂದ 500, ಕಲ್ಲಂಗಡಿ 1,400 ರಿಂದ 2,000 ರೂಪಾಯಿಗಳು. ಇದುವರೆಗೂ ಕೃಷಿ ಉತ್ಪನ್ನ ಮಾರುಕಟ್ಟೆಯ ದೈನಂದಿನ ವರದಿಯಲ್ಲಿ ಕೊಟ್ಟೂರು, ಚಿತ್ರದುರ್ಗ, ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯ ದರಗಳನ್ನು ಕೇಳಿದಿರಿ. ಕೋಲು ಕೊಲಣ್ಣ ಕೋಲು ಕೋಲೆ ಕೊಲಣ್ಣ ಕೋಲೆ ಕೋಲು ಕೊಲಣ್ಣ ಕೋಲು ಕೋಲೆ ಕೋಲು ಕೊಲಣ್ಣ ಕೋಲು ಕೋಲೆ ಕೊಲಣ್ಣ ಕೋಲೆ ಕೋಲು ಕೊಲಣ್ಣ ಕೋಲು ಕೋಲೆ ಮಲ್ಲಯ್ಯ ನಿರುವುದು ಇಲ್ಲಿಗೆ ಕಾವುತ ಮಲ್ಲಯ್ಯ ನಮರ್ದಿ ಮಲುಗಮ್ಮ ಕೊಲಣ್ಣ ಕೋಲೆ ಮಲ್ಲಯ್ಯ ನಮರ್ದಿ ಮಲುಗಮ್ಮ ಮಲ್ಲಯ್ಯ ನಮರ್ದಿ ಮಲುಗಮ್ಮ ನಿರುವುದು ಕಲ್ಲು ಮಳಿಗೆ ಕೈಲಾಸ ಕೊಲಣ್ಣ ಕೋಲೆ ಕಲ್ಲು ಮಳಿಗೆ ಕೈಲಾಸ ಕೊಲಣ್ಣ ಕೋಲೆ ಕೋಲು ಕೊಲಣ್ಣ ಕೋಲು ಕೋಲೆ ಕೊಲಣ್ಣ ಕೋಲೆ ಕೋಲು ಕೊಲಣ್ಣ ಕೋಲು ಕೋಲೆ ಶಿವನೇ ನೀವೆಲ್ಲಿ ಬೀಡಿಕೆ ಬಿಟ್ರಿ ಮಲ್ಲಿಗೆ ಬೆಳೆಯೋ ಮತಿ ಘಟ್ಟ ಮಲ್ಲಿಗೆ ಬೆಳೆಯೋ ಮತಿಗಟ್ಟು ರಾ ಮುಂದೆ ಬೈಲಾಗೆ ಬಿಟ್ರು ಪರಸೆಯ ಕೊಲಣ್ಣ ಕೋಲೆ ಬೈಲಾಗೆ ಬಿಟ್ರು ಪರಸೆಯ ಕೊಲಣ್ಣ ಕೋಲೆ ಕೋಲು ಕೊಲಣ್ಣ ಕೋಲು ಕೋಲೆ ಕೊಲಣ್ಣ ಕೋಲೆ ಕೋಲು ಕೊಲಣ್ಣ ಕೋಲು ಕೋಲೆ ಕಾಲ ಹುರಿ ಗೆಜ್ಜೆ ಒಕ್ಕಾಲ ಕಿರು ಗೆಜ್ಜೆ ಚೊಕ್ಕ ಬೆಳ್ಳಿಲಿ ಮಕ್ಕುರಂಬ ಕೊಲಣ್ಣ ಕೋಲೆ ಚೊಕ್ಕ ಬೆಳ್ಳಿಲಿ ಮಕ್ಕುರಂಬ ಚೊಕ್ಕ ಬೆಳ್ಳಿಲಿ ಮಕ್ಕುರಂ ಹಾಕಿದ ಕುದುರೆ ಒಕ್ಕ ಮನೋಮಿ ಪೌಜಿಗೆ ಕೊಲಣ್ಣ ಕೋಲೆ ಒಕ್ಕ ಮನೋಮಿ ಪೌಜಿಗೆ ಕೊಲಣ್ಣ ಕೋಲೆ ಕೋಲು ಕೊಲಣ್ಣ ಕೋಲು ಕೋಲೆ ಕೊಲಣ್ಣ ಕೋಲೆ ಕೋಲು ಕೊಲಣ್ಣ ಕೋಲು ಕೋಲೆ ಸುಂದರವಾಗಿ ಅಂಗುಳದ ಕೈದಾವೆ ಜಾಣ ತನೇಕೆ ಹೊರಡಾನೆ ಕೊಲಣ್ಣ ಕೋಲೆ ಜಾಣ ತನೇಕೆ ಹೊರಡಾನೆ ಜಾಣ ತನೇಕೆ ಹೊರಡಾನೆಳೋ ದಿನ ಡೋಣು ಲಲಿಸಿ ಕರೆದಾವೆ ಕೊಲಣ್ಣ ಕೋಲೆ ಡೋಣು ಲಲಿಸಿ ಕರೆದಾವೆ ಕೊಲಣ್ಣ ಕೋಲೆ ಕೋಲು ಕೊಲಣ್ಣ ಕೋಲು ಕೋಲೆ ಕೊಲಣ್ಣ ಕೋಲೆ ಕೋಲು ಕೊಲಣ್ಣ ಕೋಲು ಕೋಲೆ ಕೋಲು ಕೊಲಣ್ಣ ಕೋಲು ಕೋಲೆ ಕೊಲಣ್ಣ ಕೋಲೆ ಕೋಲು ಕೊಲಣ್ಣ ಕೋಲು ಕೋಲೆ ಇದುವರೆಗೂ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಮೂಡಿ ಬಂದಿದ್ದ ಜನಪದ ಗೀತೆಯನ್ನ ಕೇಳಿ ಬಂದಿರಿ. ಇದೀಗ ಬಿ ಕೆ ಸುಮಿತ್ರ, ಎಂಎಲ್ ಸುಧಾಕರ್ ಮತ್ತು ಗೋಪಿ ಚಂದ್ರ ಅವರ ಸ್ವರಗಳಲ್ಲಿ ಒಂದು ಜನಪದ ಗೀತೆ. ಉಯ್ಯಾಲೆ ಬಣ ದುಯ್ಯಾಲೆ ಸಿರಿ ಗಂಧಾ ದಳು ಮಾಜಿ ದುಯ್ಯಾಲೆ ಉಯ್ಯಾಲೆ ನಾಡುತ್ತ ಉಯ್ಯಾಲೆ ಪಾಡುತ್ತ ಉಯ್ಯಾಲೆ ಸಣ್ಣ ದನಿಯೋಳೆ ಉಯ್ಯಾಲೆ ಸಣ್ಣ ದನಿಯೋಳೆ ಲಕ್ಕವ್ವ ಉಯ್ಯಾಲೆ ನಾಡೋ ಮಗ ಬಂದ ಉಯ್ಯಾಲೆ ನಾಡೋ ಮಗ ಬಂದ ಲಕ್ಕವ್ವ ಉಯ್ಯಾಲೆ ಜಾಗ ಬಿಡುವಲ್ಲ ಉಯ್ಯಾಲೆ ಬಣ ದುಯ್ಯಾಲೆ ಸೀರೆಯ ತೊಟ್ಕೊಳ್ಳೆ ಸಣ್ಣ ರವಿಕೆಯ ತೊಟ್ಕೊಳ್ಳೆ ಸಣ್ಣ ರವಿಕೆಯ ಲಕ್ಕಮ್ಮ ಹೊತ್ಕೊಳ್ಳೆ ಬನ್ನ ಕಳಸಾವಾ